ತೆಳ್ಳಗೆ ನೀರನ್ನ ಕೊಡ್ಬೇಕಾಗ ಇದು ತುಂಬಾ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು. ಈಗ ಚೆಂಡು ಹೂವನ್ನ ನಾವು ಒಳ್ಳೆಯ ಒಂದು ಇಳುವರಿಯಾಗಿ ಬೆಳಿಬೇಕು ಅಂತಂದ್ರೆ ಎಂತ ಮಣ್ಣಿನಲ್ಲಿ ನಾವು ಬೆಳಿಬಹುದು ಅಂತ ಹೇಳ್ತೀರಾ? ಮೊದಲನೇದಾಗಿ ನಮಗೆ ಮಣ್ಣು ಯಾವ ತರ ಇದೆ ಮತ್ತೆ ಅದರ ಪಿಎಚ್ ಹೇಗಿದೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮಣ್ಣಿನ ರಸಸಾರ ಎಷ್ಟಿರಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾವು ಅದನ್ನ ಟೆಸ್ಟ್ ಕೂಡ ಮಾಡಿಸ್ಬೇಕಾಗತ್ತೆ. ಕೆಲವೊಂದು ಕೆವಿಕೆಗಳಲ್ಲಿ ZHRS ಗಳಲ್ಲಿ ಮಣ್ಣನ್ನ ಅದರ ರಸಸಾರ ಎಷ್ಟಿದೆ ಅಂತ ಟೆಸ್ಟ್ ಕೂಡ ಮಾಡ್ತಾರೆ. ಚೆಂಡು ಹೂವನ್ನ ಫಲವತ್ತಾಗಿ ಮರಳು ಮಿಶ್ರಿತ ಮತ್ತೆ ಚೆನ್ನಾಗಿ ನೀರು ಬಸಿಯುವ ಗೋಡು ಮಣ್ಣು ಬಹಳ ಮುಖ್ಯವಾಗಿ ಅದಕ್ಕೆ ಬೇಕಾಗುತ್ತೆ. ಜಿಗುಟು, ಜೇಡಿ ಹಾಗೂ ಮರಳು ಮಣ್ಣಿನ ಭೂಮಿ ಇದಕ್ಕೆ ಸೂಕ್ತ ಅಲ್ಲ ಅಂತಾನೆ ಹೇಳ್ಬೋದು. ಮಣ್ಣು ಆಳವಾಗಿದ್ದು ಕೆಂಪು ಮಣ್ಣಿನ ಭೂಮಿಯಾದಲ್ಲಿ ಉತ್ತಮ ಹಾಗೂ ಮಣ್ಣಿನ ರಸವಾದ 5.8-5 ಇದ್ರೆ ಅದನ್ನ ಒಳ್ಳೇದು. ನಾವು ಪ್ರತಿಯೊಬ್ರು ಹೋಗಿ ಅದನ್ನ ಟೆಸ್ಟ್ ಮಾಡಿಸಿ ನಂತರ ಬೆಳೆಯೋದು ಉತ್ತಮ ಅಂತಾನೆ ಹೇಳ್ಬೋದು. ಈಗ ಚೆಂಡುವನ್ನ ಅಂತಂದ್ರೆ ಸಾಮಾನ್ಯವಾಗಿ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು, ಏನ್ ಮುಂಗಾರಿಯಲ್ಲಿ ಮಾತ್ರ ನಾವು ನಾಟಿ ಮಾಡಿದ್ರೆ ಉತ್ತಮವಾದ ಇಳುವರಿ ಬರುತ್ತೆ ಅಂತ ಹೇಳ್ತೀರಾ? ನಾವು ವರ್ಷದ ಪ್ರತಿಯೊಂದು ಕಾಲದಲ್ಲೂ ಬೆಳಿಬಹುದು, ಆದ್ರೆ ನಾವು ಸೀಸನ್ ನ ನೋಡ್ಕೊಂಡು ಬೆಳಿಬೇಕಾಗತ್ತೆ. ಯಾವಾಗ ಅಂತಂದ್ರೆ ಕೆಲವೊಂದು ಹಬ್ಬದ ಸಮಯದಲ್ಲಿ ಚೆಂಡು ಹೂವಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಎಸ್ಪೆಷಲಿ ನಾವು ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಆ ಟೈಮಿಗೆ ಸರಿಯಾಗಿ ಬರೋ ತರ ನಾವು ನಾಟಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತಾನೆ ಹೇಳ್ಬೋದು. ನಾವು ನಾಟಿ ಮಾಡಿದ 2-3 ತಿಂಗಳಿಗೆ ಹೂವನ್ನ ಬಿಡೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಚೆಂಡು ಹೂವು. ಹಾಗಾಗಿ ದಸರಾ ಮತ್ತೆ ದೀಪಾವಳಿ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಲ್ಲಿ ಬರುತ್ತೆ ಅಂದ್ರೆ ಜೂನ್ ಜುಲೈಯಲ್ಲಿ ನಾಟಿ ಮಾಡೋದು ಬಹಳ ಒಳ್ಳೇದು ಅಂತಾನೆ ಹೇಳ್ಬೋದು. ಈಗ ಸಾಕಷ್ಟು ಕೆಲವು ಕಡೆ ನಮ್ಮ ಕೃಷಿಕರು ಒಪ್ಪಂದ ಕೃಷಿ ಮಾಡ್ಕೊಳ್ತಾರೆ, ಕೆಲವೊಂದು ಕಂಪನಿಗಳ ಜೊತೆ ಇನ್ವಾಲ್ವ್ ಆಗಿ ಅವರು ಹೇಳಿದಂತ ತಳಿಗಳನ್ನೇ ಬೆಳೀತಾರೆ ರೈತರು ಅಂತಂದ್ರೆ ಆ ತರ ಕಂಪನಿ ಮುಖಾಂತರ ಒಪ್ಪಂದ ಮಾಡಿಕೊಂಡು ಬೆಳೆಯುವಂತ ರೈತರು ಯಾವ ಬೇಕಾದ್ರೂ ಬೆಳಿಬಹುದು ಚೆಂಡು ಹೂವನ್ನ? ಯಾಕಂತಂದ್ರೆ ಅವ್ರ ಕಂಪನಿಯವರು ಇಷ್ಟೇ ರೇಟ್ ಅಂತ ಹೇಳಿ ಮೊದಲೇ ನಿಗದಿ ಮಾಡಿರ್ತಾರೆ. ಹೌದು, ನಾವು ಅವಾಗ ಯಾವಾಗ ಬೇಕಾದ್ರೂ ಬೆಳಿಬಹುದು. ಯಾಕೆ ಅಂತಂದ್ರೆ ನಾವು ಅವರಿಗೆ ಅದನ್ನ ಮಾರ್ತಾ ಇರ್ತೀವಿ. ಇದನ್ನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕರೀತಾರೆ. ಅಂದ್ರೆ ಅವರು ನಮಗೆ ಬೀಜ, ಗೊಬ್ಬರ ಪ್ರತಿಯೊಂದನ್ನು ಅವ್ರು ನಮಗೆ ಕೊಡ್ತಾರೆ. ನಾವು ಬೆಳೆದು ಇಳುವರಿನ ಅವ್ರಿಗೆ ಕೊಡ್ಬೇಕಾಗತ್ತೆ. ಇದರಿಂದಾಗಿ ನಾವು ಕೆಲವೊಂದು ಎಕ್ಸ್ಟ್ರಾಕ್ಷನ್ ಅಂದ್ರೆ ಕಲರ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಈ ಚೆಂಡುವಿನಲ್ಲಿ ನಾವು ನ್ಯಾಚುರಲ್ ಕಲರ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಬಣ್ಣವನ್ನ ತೆಗಿತೀವಿ ಅದರ ಪೆಟಲ್ಸ್ ಇಂದ. ಈಗ ನಾವು ಕೆಲವೊಂದು ಹೂವನ್ನ ನಾವು ಮಾರ್ಕೆಟ್ಗೆ ಬರೀ ಪೂಜೆ ಅದರ ಪರ್ಪಸ್ ಅಷ್ಟೇನೆ ನಾವು ಮಾರ್ತಾ ಇರ್ತೀವಿ, ಬಟ್ ಇದರಿಂದ ಬಣ್ಣ ಕೂಡ ತೆಗಿಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಮಾಡ್ತಾರೆ. ಅವಾಗ ನಮಗೆ ಯಾವುದೇ ರೀತಿಯ ಲಾಸ್ ಕೂಡ ಆಗೋದಿಲ್ಲ. ನಾವು ಬೆಳೆದಿದ ಹೂವಿನ ಪ್ರತಿಯೊಂದನ್ನು ಅವ್ರು ತಗೋತಾರೆ, ಅದರಿಂದ ನಾವು ಕಲರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮತ್ತೆ ಇದರಿಂದ ತುಂಬಾ ಉಪಯೋಗ ಕೂಡ ಇದೆ ಅಂತ ನಾವು ಹೇಳ್ಬೋದು. ಈಗ ಕಲರ್ ತೆಗಿಬೇಕಂತಂದ್ರೆ ಚೆಂಡುವಿನಲ್ಲಿ ಬಣ್ಣ ತೆಗಿಬೇಕಂತಂದ್ರೆ ಇಂತಿಷ್ಟೇ ತಳಿಗಳು ಅಂತ ಹೇಳಿ ಏನಾದ್ರೂ ನಿಗದಿ ಆಗಿದಾವ? ಇಂಥ ತಳಿಯನ್ನ ಬೆಳೆದ್ರೆ ಮಾತ್ರ ಅದರಲ್ಲಿ ನಾವು ಕಲರ್ ತೆಗಿಬಹುದು ಅಂತೇಳಿ? ಆ ತರ ಯಾವುದೂ ಇಲ್ಲ. ಅವರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಕೆಲವೊಂದು ಪ್ರೈವೇಟ್ ಕಂಪನೀಸ್ ಕೆಲವೊಂದು ವೆರೈಟೀಸ್ ನ ರಿಲೀಸ್ ಮಾಡಿರ್ತಾರೆ, ಅದರಿಂದ ಅವರು ತಗೋತಾರೆ. ಮತ್ತೆ ಇದು ಬರೀ ಬಣ್ಣ ತೆಗೆಯೋದೊಂದೇ ಇದ್ರ ಉಪಯೋಗ ಏನಲ್ಲ. ಇದರಿಂದಾಗಿ ನಾವು ಪೌಲ್ಟ್ರಿ ಫಾರ್ಮಿಂಗ್ ಅಂದ್ರೆ ಈಗ ಕೋಳಿ ಸಾಕಾಣಿಕೆಯಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇದರ ಮೊಟ್ಟೆಯಲ್ಲಿ ಇರ್ತಕ್ಕಂಥ ಬಣ್ಣ ಏನಿರುತ್ತಲ್ಲ ಅದು ಕೂಡ ಇದನ್ನ ಆಹಾರವಾಗಿ ಹಾಕೋದ್ರಿಂದ ಇನ್ಕ್ರೀಸ್ ಆಗುತ್ತೆ. ಈಗ ಕೋಳಿ ಮೊಟ್ಟೆ ಇದ್ರದ್ದು ಬಣ್ಣ ಇನ್ಕ್ರೀಸ್ ಆದಾಗ ಅದಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಇದನ್ನ ಟ್ರ್ಯಾಪ್ ಕ್ರಾಪ್ ಅಂದ್ರೆ ಕೆಲವೊಂದು ಎಸ್ಪೆಷಲಿ ಈಗ ಟೊಮ್ಯಾಟೊ ಆಗಿರ್ಬೋದು, ಇದು ಬದನೆಕಾಯಿ ಆಗಿರ್ಬೋದು, ಇದ್ರ ಮಧ್ಯದಲ್ಲಿ ಚೆಂಡು ಹೂವನ್ನ ಬೆಳೀತಾ ಇದಾರೆ. ಯಾಕೆ ಅಂದ್ರೆ ಅದಕ್ಕೆ ಬರ್ತಕ್ಕಂಥ ಹುಳಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಅಂದ್ರೆ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಮಿಶ್ರ ಬೆಳೆಯಾಗಿ ಬೆಳೀತಾ ಇದಾರೆ ಅಂತ ಕೂಡ ಹೇಳ್ಬೋದು. ಚೆಂಡು ಇದ್ರಲ್ಲೆಲ್ಲ ತುಂಬಾ ಉಪಯುಕ್ತವಾದ ಬೆಳೆ ಅಂತ ಕೂಡ ನಾವು ಹೇಳ್ಬೋದು ಸರ್. ರೋಗ ಬರಬಾರದು, ಕೀಟ ಬರಬಾರದು ಅಂತಂದ್ರೆ ಯಾವ ಯಾವ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿ ಈ ಚೆಂಡು ಹೂವನ್ನ ಬೆಳಿಬಹುದು ಅಂತ ಹೇಳ್ತೀರಾ? ಮೊದಲನೇದಾಗಿ ಟೊಮ್ಯಾಟೊ ಸರ್. ಟೊಮ್ಯಾಟೊದಲ್ಲಿ ನಾವು ಹೆಚ್ಚಾಗಿ ಇದನ್ನ ಬೆಳಿತೀವಿ. ಯಾಕೆ ಅಂತಂದ್ರೆ ಇದರಲ್ಲಿ ನೆಮಟೋಡ್ಸ್ ಅಂತ ಬರುತ್ತೆ. ನೆಮಟೋಡ್ಸ್ ನ ಕಂಟ್ರೋಲ್ ಮಾಡ್ತಕ್ಕಂಥ ಗುಣ ಚೆಂಡು ಆಗಿರುತ್ತೆ. ಮತ್ತೆ ಅದರಲ್ಲಿ ಕಾಯಿ ಕೊರಕ ಅಂತ ಏನ್ ಬರುತ್ತಲ್ಲ, ಟೊಮೆಟೊದಲ್ಲೇ ಆಗಿರ್ಬೋದು ಬೇರೆ ಯಾವ್ದ್ರಲ್ಲೇ ಇರ್ಬೋದು, ಕಾಯಿ ಕೊರಕನ ಏನಿರುತ್ತಲ್ಲ ಆ ಹೂಗಳು ಅವನ್ನ ಅಟ್ರಾಕ್ಟ್ ಮಾಡ್ತವೆ ಅಂದ್ರೆ ಆಕರ್ಷಿಸ್ತವೆ. ಅವಾಗ ಏನಾಗುತ್ತೆ ಅದರಲ್ಲಿ ಆ ಕಾಯಿ ಕೊರಕಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ 2 ಲೈನ್ಗೆ ಅಥವಾ 3 ಲೈನ್ಗೆ 1 ಲೈನ್ ಚೆಂಡು ಹೂವನ್ನ ಹಾಕೋದು ಬಹಳ ಒಳ್ಳೇದು. ನೆಕ್ಸ್ಟ್ ಇದನ್ನ ಫ್ಲವರ್ಸ್ ನ ಮನೆಗೂ ಯೂಸ್ ಮಾಡ್ಕೋಬಹುದು ಅಥವಾ ನೆಕ್ಸ್ಟ್ ಸೇಲ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು. ಈಗ ನೀವ್ ಹೇಳಿದ್ರ ಈಗ ಚೆಂಡುವಿನಲ್ಲಿ ಬಣ್ಣ ತೆಗಿಬಹುದು ಅಂತ ಹೇಳಿದ್ರ, ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಚೆಂಡು ಹೂವನ್ನ ಬೆಳೀತಾರೆ, ಕೆಲವು ಟೈಮ್ ಮಾರ್ಕೆಟ್ ನಲ್ಲಿ ರೇಟ್ ಇರಲ್ಲ, ಅಂತ ಟೈಮ್ನಲ್ಲಿ ಏನಾದ್ರೂ ರೈತರಿಗೆ ಅವಕಾಶ ಉಂಟಾ ಈಗ ಮನೆಯಲ್ಲಿ ಏನಾದ್ರೂ ಯಂತ್ರಗಳನ್ನ ತಂದು ಆ ತರ ಬಣ್ಣ ಮಾಡುವಂತದ್ನ ಮಾಡಬಹುದಾ? ಇಲ್ಲಿ ನಮ್ಮ ಲೋಕಲಲ್ಲಿ ತುಂಬಾ ಕಡಿಮೆ ಸರ್. ನಾರ್ಮಲ್ ಫಾರ್ಮರ್ಸ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಬಹಳ ಕಷ್ಟ, ಯಾಕೆಂದ್ರೆ ಅದಕ್ಕೆ ಅದರದೇ ಆದ ಕೆಮಿಕಲ್ಸ್ ಬೇಕಾಗುತ್ತೆ ಮತ್ತೆ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಅದು ಕಂಪ್ನಿಗಳಲ್ಲಿರುತ್ತೆ, ಅವ್ರು ಮಾಡ್ತಾರೆ ಸರ್. ಬಟ್ ನಾವು ಮನೆಗಳಲ್ಲಿ ಮಾಡೋದಾದ್ರೆ ತುಂಬಾ ಕಷ್ಟ ಆಗತ್ತೆ. ಈಗ ಹೊಸದಾಗಿ ಇನ್ನೊಂದು ಡ್ರೈ ಫ್ಲವರ್ ಟೆಕ್ನಾಲಜಿ ಅಂತ ಕೂಡ ಬಂದಿದೆ, ಅಂದ್ರೆ ಒಣ ಹೂವಿನ ತಯಾರಿಕೆ ಅಂತ ಕೂಡ ಬಂದಿದೆ. ಅಂದ್ರೆ ಕೆಲವೊಂದು ಫ್ಲವರ್ಸ್ ನ ಒಣಗಿಸಿ ಅದರಿಂದ ಗ್ರೀಟಿಂಗ್ ಕಾರ್ಡ್ಸ್ ಈ ತರ ಎಲ್ಲ ಮಾಡೋಂತ ಫೆಸಿಲಿಟೀಸ್ ಕೂಡ ಇದೆ. ಬಟ್ ನಮ್ಮ ಫಾರ್ಮರ್ಸ್ ಲೆವೆಲ್ಗೆ ಅದಿನ್ನು ಈಗ ತಲುಪಿಲ್ಲ ಸರ್. ಅಂದ್ರೆ ಅಂತವೆಲ್ಲ ಮಾಡ್ಬೇಕಂತಂದ್ರೆ ಕಂಪ್ನಿ ಲೆವೆಲ್ ಗಳು ಆ ತರ ಮಾಡ್ತಾವೆ, ಹಾಗಾಗಿ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಗೆ ಹೋಗ್ತೀವಿ, ನಮಗೆ ಅವಾಗ ಲಾಸ್ ತುಂಬಾ ಕಡಿಮೆ ಸರ್. ಈಗೆಲ್ಲ ಮುಂಗಾರಿಯಲ್ಲಿ ಈಗ ಚೆಂಡುವಿನ ನಾಟಿ ಅಂತಂದ್ರೆ ಯಾವ ಒಂದು ತಿಂಗಳಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ, ಅಥವಾ ಯಾವ ಒಂದು ಮಳೆಗೆ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಹೂವನ್ನ ವರ್ಷವಿಡೀ ಬೆಳಿಬಹುದು ಅಂತಾನೆ ಹೇಳ್ಬೋದು ಸರ್. ಆದ್ರೆ ಮಳೆಗಾಲದ ಬೆಳೆ ಅತ್ಯಧಿಕ ಇಳುವರಿನ ಕೊಡ್ತದೆ, ಎಸ್ಪೆಷಲಿ ಮೇ ಮತ್ತೆ ಜೂನ್ ತಿಂಗಳ ಏನಿದೆಯಲ್ಲ ಅದು ಅತಿ ಸೂಕ್ತ. ಯಾಕೆ ಅಂತಂದ್ರೆ ನಮ್ ಹೇಳಿದ್ನಲ್ಲ ಸರ್, ಕೆಲವೊಂದು ಸೀಸನ್ ಅಲ್ಲಿ ಹೂಗಳಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ, ಎಸ್ಪೆಷಲಿ ದಸರಾ ದೀಪಾವಳಿ ಬರೋ ತರ ನಾವು ನಾಟಿ ಮಾಡೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಸರ್. ಎಲ್ಲೋ ಒಂದ್ ಕಡೆ ನಮಗೆ ಈಗ ಯಾವುದೇ ಒಂದು ಕಂಪನಿ ಜೊತೆ ನಾವು ಒಪ್ಪಂದ ಮಾಡಿಕೊಂಡಿಲ್ಲ, ನೇರವಾಗಿ ನಾವು ಮಾರ್ಕೆಟಿಂಗ್ ಮಾರಾಟ ಮಾಡ್ತೀವಿ ಅಂದ್ರೆ ಹಬ್ಬ ಹರಿದಿನಗಳು ಯಾವಾಗ ಇರುತ್ತೋ ಆ ಒಂದು ಸೀಸನ್ ಗೆ ಹೂಗಳು ಬರುವ ರೀತಿಯಲ್ಲಿ ನಾವು ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀವಿ. ಹೌದು, ಅದಕ್ಕೋಸ್ಕರ ನಾವು ಇವನ್ನ ಗಿಡಗಳನ್ನ ಚೂಟ್ಬಹುದು ಸರ್. ನಾವೀಗ ಹೂವು ಲೇಟ್ ಆಗಿ ಬರಬೇಕು ಅಂತಂದಾಗ ಗಿಡಗಳನ್ನ ಚೂಟ್ದಾಗ ನಮಗೆ ಹೂ ಸ್ವಲ್ಪ ಲೇಟ್ ಆಗುತ್ತೆ ಮತ್ತೆ ಇಳುವರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಾವು ಗಿಡಗಳನ್ನ ಹಾಕಿದ ನಾಟಿ ಮಾಡಿದ 40 ದಿನಗಳ ನಂತರ ಗಿಡಗಳ ತುದಿನ ಚೂಟ್ಬೇಕಾಗುತ್ತೆ. ಅದು ತುಂಬಾ ಮುಖ್ಯವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಸರ್. ಚೂಟಿದ ಮೇಲೆ ನಮಗೆ ಈಗ ಬ್ರಾಂಚಸ್ ಅದರದ ಕವಲುಗಳು ಜಾಸ್ತಿ ಆಗುತ್ತೆ, ಸೊ ಇಳುವರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ನಮ್ಮ ಕೃಷಿಕರು ಈಗ ಚೆಂಡು ಬೆಳಿಬೇಕಂತಂದ್ರೆ ಸಸಿಗಳ ಆಯ್ಕೆ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಮೇಡಮ್? ಸಸಿಗಳ ಆಯ್ಕೆ ಇದರಲ್ಲಿ ಕೆಲವೊಂದು ತಳಿಗಳು ತುಂಬಾ ಮುಖ್ಯ ಆಗ್ತದೆ ಸರ್. ಮೊದಲನೇದಾಗಿ ಒಂದು ಹಳದಿ, ಇನ್ನೊಂದು ಆರೆಂಜ್ ಕಲರ್ ಬರುತ್ತೆ ಸರ್. ಅದರಲ್ಲಿ ಆರೆಂಜ್ ಕಲರ್ ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಸರ್. ಈಗ ತುಂಬಾ ವೆರೈಟಿಗಳು ಬರ್ತಾನೆ ಇರ್ತವೆ, ಪ್ರತಿದಿನ ಮಾರ್ಕೆಟ್ ಗೆ ಹೊಸ ಹೊಸ ವೆರೈಟಿಗಳು ಬರ್ತಾ ಇರ್ತವೆ, ಕಂಪನಿಗಳು ಹೊಸ ಹೊಸ ವೆರೈಟೀಸ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಹೋಗ್ತಾರೆ ಸರ್. ನಾವು ಇದನ್ನೇ ಬೆಳೆರಿ ಅಂತ ಹೇಳಕ್ ಆಗೋದಿಲ್ಲ, ಯಾಕೆ ಅಂತಂದ್ರೆ ಹೊಸದಾಗಿ ಯಾವ ತಳಿಗಳು ಬರ್ತಾ ಇರ್ತಾವಲ್ಲ ಮಾರ್ಕೆಟ್ ಗೆ, ಯಾವ್ದು ಡಿಮ್ಯಾಂಡ್ ಜಾಸ್ತಿ ಇದೆಯಲ್ಲ ಅವನ್ ಬೆಳೀತಾ ಹೋಗ್ಬೇಕಾಗ. ಈಗ ಸಸಿಗಳು ಅಂತಂದ್ರೆ ಈಗ ರೈತರೇ ತಾವೇ ಸಸಿ ಮಾಡಿ ಮಾಡ್ಕೊಳ್ಬಹುದು ಅಂತ ಅಥವಾ ಯಾವ್ದಾದ್ರು ನರ್ಸರಿಗಳಲ್ಲಿ ತಂದು ನಾಟಿ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ನಾನು ನರ್ಸರಿಗಳಿಂದ ತಂದು ನಾಟಿ ಮಾಡೋದಕ್ಕಿಂತ ನಾವು ಮಾಡೋದು ಉತ್ತಮ ಅಂತ ಹೇಳ್ತೀನಿ ಸರ್. ಯಾಕೆ ಅಂದ್ರೆ ನಮಗೆ ಬೀಜಗಳ ಕಾಸ್ಟ್ ಬಂದು ಈಗ 1 ಕೆಜಿಗೆ ಬರೀ 3,000 ಆಗುತ್ತೆ. ಇಲ್ಲಿ ನಾವು ಒಂದು ಗಿಡಕ್ಕೆ 1 ರೂಪಾಯಿ ಕೊಟ್ರೆ ನಮಗೆ ಲಾಸ್ ಅಂತ ನನ್ನ ಅನಿಸಿಕೆ ಸರ್. ಅದು ಈಗ ನಾವು ನಾಟಿ ಮಾಡ್ಕೊಂಡು ನಾವು ಆರಾಮ್ಸೆ ಮಾಡ್ತಾ ಹೋಗ್ಬೋದು, ನಾವು ಇನ್ನು ವಿತರಣೆ ಕೂಡ ಮಾಡಬಹುದಾಗತ್ತೆ, ನಾವು ಅದೇ ನರ್ಸರಿಯಿಂದ ತರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್. ಈಗ ಚೆಂಡುವಿನ ಬೀಜ ಎಲ್ಲಿ ತರಬೇಕು, ಇದೆಲ್ಲ ರೈತರಿಗೆ ಗೊಂದಲ ಆಗುತ್ತೆ, ಈಗ ಚೆಂಡುವಿನ ಬೀಜ ಎಲ್ಲಿ ಸಿಗುತ್ತಾವ ಅಂತ ಹೇಳ್ತೀರಾ? ಸರ್, ಎಲ್ಲಾ ಅಗ್ರಿಕಲ್ಚರ್ ಶಾಪ್ಗಳಲ್ಲಿ, ಫರ್ಟಿಲೈಸರ್ ಶಾಪ್ಗಳಲ್ಲಿ ಎಲ್ಲಾ ಕಡೆ ಸಿಗುತ್ತೆ, ಮತ್ತೆ ಕೆಲವೊಂದು ಕಂಪ್ನಿಗಳಲ್ಲಿ ಸಿಗುತ್ತೆ, ಇನ್ನು ಕೆಲವೊಂದು ಈಗ ಕಾಲೇಜ್ಗಳಲ್ಲಾಗಿರ್ಬೋದು, ಕೆವಿಕೆಗಳಾಗಿರ್ಬೋದು, ರಿಸರ್ಚ್ ಸ್ಟೇಷನ್ಗಳಲ್ಲಾದ್ರೂ ಕೂಡ ಇದರ ಅವೈಲೇಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು ಸರ್. ನಾವು ಈಗ ಚೆಂಡುವಿನ ಬೀಜವನ್ನ ತಂದು ನಾವೇ ಸಸಿ ಮಡಿ ಮಾಡ್ಕೊಳ್ಬೇಕಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕಂತ ಹೇಳ್ತೀರಾ? ಚೆಂಡು ಹೂವಿನ ಬೀಜನ ಬಿತ್ತಬೇಕು ಸರ್. ಮೊದಲನೇದಾಗಿ ಸಸಿಗಳನ್ನ ಎಪ್ಸಿ ನಾಟಿ ಮಾಡೋದು ಒಂದು ವಾಣಿಜ್ಯ ಪದ್ಧತಿ ಅಂತಾನೆ ಹೇಳ್ಬೋದು. ಹೆಕ್ಟೇರ್ ಗೆ ಸುಮಾರು 700 ಗ್ರಾಂ ಬೀಜ ಬೇಕಾಗುತ್ತೆ ಸರ್. ಬೀಜಗಳನ್ನ ಒಟ್ಲು ಪಾತಿಗಳಲ್ಲಿ ಬೆಳೆಸಿ ನಾಟಿ ಮಾಡ್ತೇವೆ. ಎತ್ತರಿಸಿದ 6 ಮೀಟರ್ ಉದ್ದ ಮತ್ತೆ 1.2 ಮೀಟರ್ ಅಗಲ ಹಾಗೂ 10-15 ಸೆಂಟಿಮೀಟರ್ ಒಟ್ಲು ಪಾತಿಗಳನ್ನ ಸಿದ್ಧಗೊಳಿಸಬೇಕು ಸರ್. ನೆಕ್ಸ್ಟ್ ಪ್ರತಿ ಪಾತಿಗೆ 30 ಕೆಜಿಯಷ್ಟು ಕಳಿತ ಸಗಣಿ ಗೊಬ್ಬರ ಮತ್ತು 1/2 ಕೆಜಿಯಷ್ಟು 15-15 ಎನ್ಪಿಕೆ ಸಂಯುಕ್ತ ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣಲ್ಲಿ ಚೆನ್ನಾಗಿ ಬೆರೆಸಿ ಆನಂತರ ಬೀಜಗಳನ್ನ 7.5 ಸೆಂಟಿಮೀಟರ್ ಅಂತರದಲ್ಲಿ ತೆಳುವಾಗಿ ಸಾಲುಗಳಲ್ಲಿ ಬಿತ್ತನೆ ಮಾಡಿ ಹದವಾಗಿ ನೀರು ಕೊಡಬೇಕು. ಬಿತ್ತನೆಯಾದ 4 ವಾರಗಳಲ್ಲಿ ಸಸಿಗಳನ್ನ ನಾಟಿ ಮಾಡಬೇಕು. ಈಗ ನಾಟಿಗೆ ಬಂತು ಸಸಿ ಅಂತಂದ್ರೆ ಜಮೀನಲ್ಲಿ ಯಾವ ದಾಯದಲ್ಲಿ ಸಾಲು ಹೊಡಬೇಕಾಗುತ್ತೆ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಬೇಕಾಗುತ್ತೆ, ಸಸಿಯಿಂದ ಸಸಿಗೆ ಎಷ್ಟು ಅಂತರ ಮಾಡಿ ನಾಟಿ ಮಾಡಬೇಕಾಗುತ್ತೆ ಸರ್? ಸಾಲಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂತರ ಇರಬೇಕು ಮತ್ತೆ ಸಸಿಯಿಂದ ಸಸಿಗೆ 45 ಸೆಂಟಿಮೀಟರ್ ಅಂತರ ಇರಬೇಕು. ಈಗೆಲ್ಲ ನಾಟಿ ಮಾಡಬೇಕಾದ್ರೆ ಅಂದ್ರೆ ತೇವಾಂಶ ಅಂತಂದ್ರೆ ಯಾವ ಮಟ್ಟದಲ್ಲಿ ಇರಬೇಕು ಅಂತ ಹೇಳ್ತೀರಾ? ಏನು ನೀರನ್ನು ಆಯಿಸಿ ನಾಟಿ ಮಾಡಬೇಕಾಗುತ್ತಾ, ಏನೋ ಅಲ್ಪ ಸ್ವಲ್ಪ ತೇವಾಂಶ ಇದ್ರೂ ನಾಟಿ ಮಾಡಿ ನಂತರ ಉಳ್ನೀರು ಅಂತ ಹೇಳಿ ಬಿಡಬೇಕಾಗುತ್ತಾ? ಸರ್, ಇದಕ್ಕೆ ಆಕ್ಚುಯಲ್ ಆಗಿ ಉಷ್ಣ ಮತ್ತೆ ಸಮಶೀತೋಷ್ಣ ಹವಾಗುಣ ಸೂಕ್ತ ಅಂತಾನೆ ಹೇಳ್ಬೋದು. ಹೆಚ್ಚಿನ ಉಷ್ಣಾಂಶ ಇದ್ದಲ್ಲಿ ಹೂವಿನ ಗುಣಮಟ್ಟ ಕ್ಷೀಣಿಸ್ತಾ ಹೋಗುತ್ತೆ, ಹಾಗೂ ಸುಡಿಬಿಸಿಲು ಅಥವಾ ಹೆಪ್ಪುಗಟ್ಟು ಚಳಿ ಇರಬಾರದು. ಚಳಿ ಇದ್ದಾಗ ಏನಾಗುತ್ತೆ, ನಾಟಿ ಸಸಿಗಳು ತುಂಬಾ ಕಡಿಮೆ ಎತ್ತರವಾಗಿ ಬೆಳೀತವೆ, ಮತ್ತೆ ಬಲವಾದ ಗಾಳಿ ಹಾಗೂ ಅಧಿಕ ಮಳೆಯಾದಲ್ಲಿ ಕೂಡ ಹಾನಿ ಖಂಡಿತ ಉಂಟಾಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಉಷ್ಣ ಬೆಳೆ ಅಂತಾನೆ ಹೇಳ್ಬೋದು. ನಾವು ಸ್ವಲ್ಪ ಕಡಿಮೆ ತೇವಾಂಶ ಇದ್ದಾಗಲೇ ನಾಟಿ ಮಾಡಿ ನಂತರ ನೀರನ್ನ ಕೊಡ್ಬೋದು. ನೀರ್ ಕೊಡೋದು ಕೂಡ ಇದು ಡಿಪೆಂಡ್ಸ್ ಆನ್ ಮಣ್ಣು ಮತ್ತೆ ಹವಾಗುಣ, ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಮಣ್ಣು ಸ್ವಲ್ಪ ಏನು ಮರಳು ಮಿಶ್ರಿತ ಮಣ್ಣಾಗಿದ್ದಾಗಿ ನಮಗೆ ವಾರಕ್ಕೊಂದ್ಸಾರಿ ಅಥವಾ ವಾರಕ್ಕೆ ಎರಡ್ ಸಾರಿ ನಾವು ನೀರ್ನ ಕೊಡ್ಬೇಕಾಗುತ್ತೆ. ಈಗೆಲ್ಲ ಸಾಮಾನ್ಯವಾಗಿ ಈಗ ಚೆಂಡು ಹೂ ನಾಟಿ ಮಾಡ್ತಾರೆ ಅಂದ್ರೆ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಹೇಳಿದ್ರ ಇಂತಿಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಮಣ್ಣಿನ ಒಂದು ಪರೀಕ್ಷೆಯ ಆಧಾರದ ಮೇಲೆ ಅಂತ ಹೇಳಿದ್ರ. ಈಗ ನಾಟಿ ಮಾಡಿದ್ಮೇಲೆ ಈಗ ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ ಈಗ ನಾಟಿಯಿಂದ ಹಿಡಿದು ಕೊನೆ ಹಂತದವರೆಗೆ ಯಾವ್ಯಾವ ಹಂತದಲ್ಲಿ ಯಾವ ಯಾವ ರೀತಿಯಾದಂತಹ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ? ನಾಟಿ ಮಾಡೋ ಸಮಯದಲ್ಲಿ ಪ್ರತಿ ಹೆಕ್ಟೇರ್ಗೆ 113 kg ಸಾರಜನಕ ಮತ್ತೆ 60 kg ರಂಜಕ ಮತ್ತು 60 kg ಪೊಟ್ಯಾಶ್ ಯುಕ್ತ ಗೊಬ್ಬರಗಳನ್ನ ನಾವು ಕೊಡಬೇಕಾಗುತ್ತೆ. ನಾಟಿ ಮಾಡಿದ 30-45 ದಿನಗಳ ನಂತರ ತುದಿಯನ್ನ ಚೂಟೋ ಸಮಯದಲ್ಲಿ 112 kg ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಸಸಿಗಳಿಗೆ ಕೊಡಬೇಕಾಗುತ್ತೆ. ಈಗ ಮೇಲು ಗೊಬ್ಬರ ಅಂತಂದ್ರೆ ಯಾವ ಹಂತದಲ್ಲಿ ಕೊಡಬೇಕಾಗುತ್ತೆ? ನಾಟಿ ಮಾಡಿದ 35-45 ದಿನಗಳ ನಂತರ ಸಾರಜನಕವನ್ನ ಕೊಡಬೇಕಾಗುತ್ತೆ. ಯಾಕೆ ಅಂದ್ರೆ ಈ ನೈಟ್ರೋಜನ್ ಅಥವಾ ಸಾರಜನಕ ಅನ್ನೋದು ಹಾವಿಯಾಗಿ ಹೋಗುತ್ತೆ. ಸೊ ಹಂಗಾಗಿ ಇದನ್ನ ಸ್ಪ್ಲಿಟ್ ಡೋಸಸ್ ಅಂದ್ರೆ ಮೊದಲನೇದಾಗಿ ನಾಟಿ ಮಾಡ್ಬೇಕಾರೆ ಮತ್ತೆ 30-45 ದಿನಗಳ ನಂತರ ಕೊಡಬೇಕಾಗುತ್ತೆ. ಈಗೆಲ್ಲ ಲಿಕ್ವಿಡ್ ರೂಪದಲ್ಲಿ ಸಾರಜನಕ ನಾವು ಒದಗಿಸಬಹುದು ಅಂದ್ರೆ ಬೆಳೆಗಳಿಗೆ, ಅಂದ್ರೆ ಅದನ್ನ ಯಾವ ರೀತಿ ನಮ್ಮ ಚೆಂಡುವಿನ ಬೆಳೆಗೆ ಒದಗಿಸಬಹುದು ಅಂತ ಹೇಳಿ? ಸರ್, ನಾವು ಮೊದಲನೇದಾಗಿ ಎಲ್ಲದಕ್ಕೂ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ನ ಕೊಡೋದಿಕ್ ಆಗೋದಿಲ್ಲ. ಇದನ್ನ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿರೋಂಥದ್ದು, ಯಾಕೆಂದ್ರೆ ಕೆಲವೊಂದು ಗಿಡಗಳು ಲಿಕ್ವಿಡ್ ನ ಫರ್ಟಿಲೈಸರ್ಸ್ ನ ಈಸಿಯಾಗಿ ತಗೋತವೆ, ಬಟ್ ಕೆಲವೊಂದು ಗಿಡಗಳು ತಗೊಳೋದಿಲ್ಲ. ಆದ್ರೂ ಈಗ 19L ಅಂತ ಸಿಗುತ್ತೆ. 19L ಅಂದ್ರೆ ಅದು ನೀರಿನಲ್ಲಿ ಕರಗೋ ಅಂತ ಗೊಬ್ಬರ. ಇದನ್ನ 5-6 gram ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇದರಿಂದಾಗಿ ಗಿಡದ ಬೆಳವಣಿಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈಗ ನೀರು ಅಂತಂದ್ರೆ ನೀರಿನ ಒಂದು ನಿರ್ವಹಣೆ ಈ ಒಂದು ಚೆಂಡುವಿನ ಬೆಳೆಯಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ಆ ನೀರು ಮಾಡೋದು ಉತ್ತಮ ಅಂತ ಹೇಳ್ತೀರಾ ಅಥವಾ ಹನಿ ನೀರಾವರಿ ಪದ್ಧತಿ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಸರ್, ಮಣ್ಣು ಮತ್ತೆ ಹವಾಗುಣ ಇವುಗಳಿಗೆ ಅನುಗುಣವಾಗಿ ನಾವು ನೀರನ್ನ ಕೊಡಬೇಕಾಗತ್ತೆ. ಮಳೆ ಇಲ್ಲದ ದಿನಗಳಲ್ಲಿ 4-5 ದಿನಗಳಿಗೊಮ್ಮೆ ನೀರು ಒದಗಿಸ್ಬೇಕು. ಮರಳು ಮಣ್ಣಿನ ಭೂಮಿ ಆದ್ರೆ 3-4 ದಿನಗಳಿಗೊಮ್ಮೆಗೆ ನೀರನ್ನ ಹಾಯಿಸಬೇಕಾಗತ್ತೆ. ಡ್ರಿಪ್ ಇರಿಗೇಷನ್ ಆದ್ರೆ ಏನಂದ್ರೆ ಉತ್ತಮ ಸರ್, ನೀರು ಚೆನ್ನಾಗಿ ಬಳಕೆ ಆಗುತ್ತೆ ಗಿಡಗಳಿಗೆ. ನಾವು ಫ್ಲಡ್ ಇರಿಗೇಷನ್ ಅಂದ್ರೆ ಈಗ ಕೊಟ್ರೆ ಫ್ಲಡ್ ಇರಿಗೇಷನ್ ಕೊಟ್ರೆ ಏನಾಗುತ್ತೆ ಅಂದ್ರೆ ನಮಗೆ ನೀರು ತುಂಬಾ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕಳೆ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಡ್ರಿಪ್ ಇರಿಗೇಷನ್ ಉತ್ತಮ ಅಂತಾನೆ ಹೇಳ್ಬೋದು ಸರ್. ಈಗ ಸಾಕಷ್ಟು ಕಳೆಗಳು ಬರ್ತಾವೆ ಈಗ ನೀರಾವರಿಯಲ್ಲಿ ನಾವು ಯಾವುದೇ ಬೆಳೆ ಬೆಳೆದ್ರು, ಆದ್ರೂ ಈ ಚೆಂಡುವಿನ ಕೃಷಿಯಲ್ಲಿ ಕಳೆ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ? ಏನು ಒಳ ಬೇಸಾಯ ಕ್ರಮಗಳು ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತೀರಾ, ಅಥವಾ ಕೈ ಕಳೆ ತೆಗೆಯೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ರಾಸಾಯನಿಕ ಅಂದ್ರೆ ಕಳೆನಾಶಕಗಳನ್ನ ಸಿಂಪರಣೆ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಸರ್, ಕಳೆನಾಶಕ ಸಿಂಪರಣೆ ಬೇಡ ಅಂತಾನೆ ಹೇಳ್ತೀನಿ. ಕೈಗಳಲ್ಲಿ ಕೇಳೋದು ಮತ್ತೆ ಅಂತರ ಬೇಸಾಯ ಮಾಡೋದು ಬಹಳ ಉತ್ತಮ ಸರ್. ಅಂತರ ಬೇಸಾಯ ಮಾಡೋದ್ರಿಂದ ಈಸಿಯಾಗಿ ನಾವು ಕಳೆ ನಿರ್ವಹಣೆ ಮಾಡಬಹುದು. ಈಗ ಕಳೆನಾಶಕ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿದ್ರಾ ಸಿಂಪರಣೆ ಮಾಡೋದು ಯಾಕೆ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಯಾಕೆ ಅಂತಂದ್ರೆ ಈಗ ಕಳೆನಾಶಕ ನಾವು ಪ್ಲಾಂಟೇಶನ್ ಕ್ರಾಪ್ಸ್ ಅಂದ್ರೆ ಅಡಿಕೆ ತೆಂಗು ಇಂಥವಕ್ಕೆಲ್ಲ ಯೂಸ್ ಮಾಡ್ತೀವಿ ಸರ್. ಇದು ಒಂದು ಹೂವಿನ ಬೆಳೆ ಮತ್ತೆ ತುಂಬಾ ಸೂಕ್ಷ್ಮವಾದ ಬೆಳೆಗಳು ಅಂತಾನೆ ಹೇಳ್ಬೋದು ಸರ್. ಮಿಸ್ ಆಗಿ ಕಳೆನಾಶಕ ಏನಾದ್ರೂ ಗಿಡಗಳ ಮೇಲೆ ಬಿದ್ರೆ ಕಂಪ್ಲೀಟ್ ಆಗಿ ಒಣಗೋಗ್ತವೆ. ಅದೇ ಪ್ಲಾಂಟೇಶನ್ ತೋಟಗಾರಿಕೆ ಬೆಳೆಗಳಾದ್ರೆ ಅವು ತುಂಬಾ ಎತ್ತರವಾಗಿರ್ತವೆ ಮತ್ತೆ ಹಾರ್ಡ್ ಆಗಿರ್ತವೆ. ಬಟ್ ಹೂವಿನ ಬೆಳೆಗಳು ತುಂಬಾ ಸೂಕ್ಷ್ಮ ಆಗಿರೋದ್ರಿಂದ ಕಳೆನಾಶಕಗಳು ಅಷ್ಟು ಉತ್ತಮ ಅಲ್ಲ ಅಂತಾನೆ ಹೇಳ್ಬೋದು ಸರ್. ಈಗ ಇಲ್ಲೇ ಒಂದ್ ಕಡೆ ನಾವು ಒಳ ಬೇಸಾಯ ಮಾಡೋದ್ರಿಂದ ಈಗ ಸಾಕಷ್ಟು ಈಗ ಚೆಂಡುವಿನ ಗಿಡದ ಬುಡಕ ಮಣ್ಣು ಏರಿಸಬಹುದು. ಎಲ್ಲೇ ಒಂದ್ ಕಡೆ ಆತರ ಮಣ್ಣು ಬೋದೇಳೋದ್ರಿಂದ ಇಳುವರಿ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ನಾವ್ ಅದನ್ನ ಅರ್ಧಿಂಗ್ ಅಪ್ ಮಾಡೋದು ಅಂತ ಹೇಳಿದ್ರೆ ಮಣ್ಣು ಬದಿನೆ ಕೊಡೋದ್ರಿಂದ ಇನ್ನು ಪೋಷಕಾಂಶಗಳು ಮತ್ತೆ ಅದಕ್ಕೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಇದರಿಂದ ನಾವು ಇಳುವರಿನ ಜಾಸ್ತಿ ಕೂಡ ಮಾಡಬಹುದು ಸರ್. ಈಗ ಸಾಮಾನ್ಯವಾಗಿ ನಾಟಿ ಮಾಡಿದ್ಮೇಲೆ ಈ ಒಂದು ಚೆಂಡುವಿನ ಬೆಳೆಯಲ್ಲಿ ಈಗ ಚಿಕ್ಕ ಸಸಿ ಇದ್ದಾಗದಿಂದ ಹಿಡಿದು ಅಂದ್ರೆ ಹೂವು ಕಟಾವಿನ ತನಕ ಈ ಒಂದು ಬೆಳೆಯನ್ನ ಬಾಧಿಸುವಂತಹ ಒಂದು ಕೀಟ ರೋಗ ಅಂತಂದ್ರೆ ಯಾವ್ದಂತ ಹೇಳ್ತೀರಿ ಮೇಡಮ್? ಸರ್, ರೋಗಗಳು ಅಂದ್ರೆ ಮೊದಲನೇದಾಗಿ ಸೊರಗು ರೋಗ. ಇದು ಬಹಳ ದೊಡ್ಡ ರೋಗ ಅಂತಾನೆ ಹೇಳ್ಬೋದು. ಇದೊಂದು ಶಿಲೀಂಧ್ರ ರೋಗ. ಇದು ಫ್ರೆಂಚ್ ಬಗ್ಗೆ, ಇದರಲ್ಲಿ ಚೆಂಡು ಹೂವಿನಲ್ಲಿ ಎರಡು ರೂಪದ ತಳಿಗಳಿರ್ತವೆ, ಫ್ರೆಂಚ್ ತಳಿಗಳು ಮತ್ತೆ ಆಫ್ರಿಕನ್ ತಳಿಗಳು ಅಂತ. ಅದರಲ್ಲೂ ಫ್ರೆಂಚ್ ಬಗೆಗಳು ಹೆಚ್ಚಾಗಿ ಈ ರೋಗಕ್ಕೆ ತುತ್ತಾಗುತ್ತದೆ. ಈ ರೋಗಕ್ಕೆ ತುತ್ತಾದ ಗಿಡಗಳು ಸೊರಗಿ ನಂತರ ಸಾಯ್ತಾ ಹೋಗುತ್ತೆ. ಗಿಡಗಳು ಒತ್ತಾಗಿದ್ದಾಗ ಇದರ ಸೋಂಕು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇದರ ಹತೋಟಿಗೆ ಮ್ಯಾಂಕೋಜೆಬ್ ಅನ್ನ 2 gram ಪ್ರತಿ ಲೀಟರ್ ನೀರಿಗೆ ಅಥವಾ ಕಾರ್ಬೆಂಡಿಸಿಮ್ ಅದನ್ನ 1 gram ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕಾಗತ್ತೆ. ಇನ್ನೊಂದು ಅಂದ್ರೆ ಬುಡಕೊಳೆ ರೋಗ. ಈ ರೋಗಕ್ಕೆ ತುತ್ತಾದ ಗಿಡ ಹಳದಿ ಬಣ್ಣಕ್ಕೆ ನಂತರ ಕೆಂಪು ಕಂದು ಬಣ್ಣ ಕೊನೆಗೆ ಕಪ್ಪು ಬಣ್ಣಕ್ಕೆ ತಿರುಗಿ ಗಿಡ ಸತ್ತೋಗ್ಬಿಡುತ್ತೆ. ಈ ರೋಗದ ನಿರ್ವಹಣೆಗೆ ಕಾರ್ಬಂಡೆಜಿಮ್ ಅನ್ನ 1 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತೊಂದು ಎಂದರೆ ಎಲೆ ಮುರುಟು ರೋಗ. ಎಲೆಗಳಲ್ಲಿ ಹಳದಿ ಮಿಶ್ರಿತ ಹಸಿರು ಭಾಗ ಗೋಚರಿಸುತ್ತೆ ಮತ್ತೆ ಎಲೆಗಳ ಅಂಚುಗಳು ಮುದುಡಿಕೊಂಡು ಆಮೇಲೆ ಗಿಡಗಳ ಬೆಳವಣಿಗೆ ಕುಂಠಿತವಾಗ್ತಾ ಹೋಗುತ್ತೆ. ಇದರ ನಿರ್ವಹಣೆಗೆ ರೋಗಕ್ಕೆ ತುತ್ತಾದ ಸಸಿಗಳನ್ನ ಕಿತ್ತು ನಾಶಪಡಿಸಬೇಕು ಮತ್ತೆ ಮ್ಯಾಂಕೋಜೆಬ್ಬನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗತ್ತೆ. ನಂತರ ಎಲೆ ಚುಕ್ಕೆ ಮತ್ತು ಅಂಗಮಾರಿ ರೋಗ, ಇದು ಶಿಲೀಂಧ್ರ ರೋಗ ಆಗಿದ್ದು ಎಲೆಗಳ ಮೇಲೆ ಚುಕ್ಕೆಗಳಾಗಿ ಹೂವಿನ ಮೊಗ್ಗು ದಳಗಳನ್ನು ಇವು ಆವರಿಸ್ಕೊಳ್ತಾ ಹೋಗ್ತದೆ. ನಿರ್ವಹಣೆಗೆ ತೀವ್ರ ಬಾಧೆಗೊಳಗಾದ ಎಲೆ ಮೊಗ್ಗು ಹೂಗಳನ್ನು ತೆಗೆದುಹಾಕಿ ಮ್ಯಾಂಕೋಜೆಬ್ಬನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕಿ ಸಿಂಪಡಣೆ ಮಾಡಬೇಕಾಗತ್ತೆ. ಇದೆಲ್ಲ ರೋಗಗಳಾದರೆ ನಂತರ ಕೀಟಗಳು ಕೂಡ ಹಾನಿಯನ್ನು ಉಂಟು ಮಾಡುತ್ತದೆ. ಮೊದಲನೇದಾಗಿ ಸಸ್ಯ ಏನು ಅಂತಾನೆ ಹೇಳ್ಬೋದು. ಇದು ಮೆದು ಶರೀರದ ಈ ಕೀಟಗಳೇನ್ ಮಾಡ್ತದೆ, ಸಸ್ಯ ಭಾಗಗಳನ್ನು ಗುಂಪು ಗುಂಪಾಗಿದ್ದು ಕಚ್ಚಿ ರಸ ಹೀರುತ್ತವೆ. ಹಾನಿಗೀಡಾದ ಗಿಡಗಳು ನಿಸ್ತೇಜಗೊಳ್ಳುತ್ತದೆ ಮತ್ತೆ ಹತೋಟಿಗೆ 4% ಬೇವಿನ ಬೀಜದ ಕಷಾಯ ಅಥವಾ 2% ಬೇವಿನ ಎಣ್ಣೆಯನ್ನು 10-15 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕಾಗತ್ತೆ. ಅಥವಾ ಮೀಥೈಲ್ ಪ್ಯಾರಾಥಿಯಾನ್, ಇದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಎರಡನೇದಾಗಿ ಜಿಗಿಹುಳು, ಈ ಕೀಟಗಳು ಎಲೆಗಳನ್ನು ಕಚ್ಚಿ ರಸ ಹೀರ್ತಾ ಹೋಗ್ತದೆ, ಹಾಗಾಗಿ ಎಲೆಗಳು ಬಿಳಿಸಿಕೊಳ್ಳುತ್ತದೆ ಮತ್ತೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತಾ ಹೋಗುತ್ತದೆ. ಎಲೆಗಳಲ್ಲಿ ಬಣ್ಣ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಅಂಚು ಕರಿಕಾಗಿ ಸುಟ್ಟಂತಾಗುತ್ತವೆ. ಹತೋಟಿಗೆ 1% ಬೇವಿನ ಎಣ್ಣೆ ಇಲ್ಲವೇ ಹೊಂಗೆ ಎಣ್ಣೆಯನ್ನು ಸಿಂಪಡಿಸಬೇಕು. ಅಥವಾ ಮೀಥೈಲ್ ಪ್ಯಾರಾಥಿಯಾನ್, ಇದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕಾಗತ್ತೆ. ನಂತರ ಜೇಡ, ಈ ಜೇಡೆಗಳು ಎಲೆಗಳನ್ನ ಕಚ್ಚಿ ರಸ ಹೀರುತ್ತಾ ಹೋಗುತ್ತವೆ, ಹಾನಿಗೀಡಾದ ಎಲೆಗಳು ನಿಸ್ತೇಜಗೊಳ್ಳುತ್ತವೆ ಮತ್ತೆ ಹತೋಟಿಗೆ ನೀರಿನಲ್ಲಿ ಕರಗುವ ಗಂಧಕ ಅಂದ್ರೆ ವೆಟ್ಟೇಬಲ್ ಸಲ್ಫರ್ ಅಂತ ಹೇಳ್ಬೋದು, ಇದು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸ್ತಾ ಹೋಗ್ಬೇಕಾಗತ್ತೆ. ನಂತರ ನುಶಿ, ನುಶಿಗಳು ಎಲೆಗಳ ರಸವನ್ನ ಹೀರಿ ನಿಸ್ತೇಜಗೊಳಿಸುತ್ತವೆ ಮತ್ತೆ ಬಹಳಷ್ಟು ಹಾನಿಯಾದಾಗ ಎಲೆಗಳಲ್ಲಿ ವಿಕಾರವಾಗಿರುವ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ ಮತ್ತೆ ಇದರ ಹತೋಟಿಗೆ 1% ಬೇವಿನ ಎಣ್ಣೆ ಅಥವಾ ಕೆಲ್ತೇನ್, ಇದು 7 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕಾಗತ್ತೆ ಸರ್. ಇವು ಮುಖ್ಯವಾದ ಕೀಟಗಳು ಮತ್ತೆ ರೋಗದ ಬಾಧೆಗಳು ಚೆಂಡು ಹೂವಿಗೆ ಅಂತಾನೆ ಹೇಳ್ಬೋದು ಸರ್. ಅಂದ್ರೆ ಈ ರೀತಿಯಾಗಿ ಚೆಂಡುವಿನ ಬೆಳೆಯಲ್ಲಿ ರೋಗ ಕಂಡು ಬಂದಾಗ ನಮ್ಮ ಕೃಷಿಕರು ಅಂದ್ರೆ ಸಂಬಂಧಪಟ್ಟಂತಹ ಕೃಷಿ ತಜ್ಞರನ್ನು ಭೇಟಿ ಮಾಡಿ ಇದಕ್ಕೆ ಯಾವ್ದು ಔಷಧಿ ಸಿಂಪಡಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಅವರು ಸಲಹೆಗಳನ್ನ ತಗೊಳ್ಬೇಕು ಅಂತ ಹೇಳ್ತೀರಾ? ಹೌದು ಸರ್, ನಾವು ಸುಮ್ಮನೆ ಯಾವ್ದೋ ಒಂದು ರೋಗ ಯಾವ್ದೋ ಒಂದು ಕೀಟ ಏನು ಗೊತ್ತಿಲ್ಲದೇನೆ ಯಾವ್ದೋ ಒಂದು ಸಿಂಪಡಣೆ ಮಾಡೋದ್ರಿಂದ ಆ ಕೀಟಗಳು ರೋಗಗಳು ಹತೋಟಿಗೆ ಬರೋದಿಲ್ಲ. ಈಗ ನಮಗೆ ಯಾವ್ದೋ ಒಂದು ಕಾಯಿಲೆ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗಿ ಮೆಡಿಸನ್ ಬರೆಸ್ಕೋತೀವಿ. ಅದೇ ತರ ನಾವು ಸುಮ್ಮನೆ ಹೋಗಿ ಈಗ ಯಾವ್ದೇ ಒಂದು ಫರ್ಟಿಲೈಸರ್ ಶಾಪ್ ಅಥವಾ ಇನ್ಸೆಕ್ಟಿಸೈಡ್ ಶಾಪ್ಗೆ ಹೋದಾಗ ಅವ್ರೇನ್ ಮಾಡ್ತಾರೆ, ಒಂದು ಇನ್ಸೆಕ್ಟಿಸೈಡ್, ಒಂದ್ ಪೆಸ್ಟಿಸೈಡ್, ಒಂದು ಫಂಜಿಸೈಡ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಇದರಿಂದ ನಮ್ ದುಡ್ಡು ಕೂಡ ದಂಡ ಆಗ್ತಾ ಹೋಗುತ್ತೆ. ಅದೇ ಬಟ್ ಇದು ಇದೇ ರೋಗ ಅಂತ ನಾವು ಐಡೆಂಟಿಫೈ ಮಾಡಿ ಇದೇ ಕೆಮಿಕಲ್ ನ ಸ್ಪ್ರೇ ಮಾಡಬೇಕು ಅಂತ ಐಡೆಂಟಿಫೈ ಮಾಡ್ಕೊಳೋದ್ರಿಂದ ನಮ್ಮ ದುಡ್ಡು ಉಳಿತಾಯ ಆಗುತ್ತೆ, ನಮ್ಮ ಇಳುವರಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಈಗ ಸಾಮಾನ್ಯವಾಗಿ ಈಗ ಚೆಂಡುವಿನ ಸಸಿ ನಾಟಿ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ಹೂ ಕಟಾವು ಬರುತ್ತೆ ಮೇಡಮ್? ಸರಿ, ಅಂದ್ರೆ 2.5 ತಿಂಗಳಲ್ಲೇ ಹೂಗಳು ಬಿಡೋದಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸುಮಾರು 2.5 ತಿಂಗಳ ತನಕ ಹೂಗಳನ್ನ ಕೊಡ್ತಾ ಹೋಗುತ್ತೆ ಸರ್. ಆಗಸ್ಟ್ ನಿಂದ ಅಕ್ಟೋಬರ್ ವರೆಗೆ ಅತ್ಯಧಿಕ ಹೂಗಳು ದೊರೀತವೆ ಅಂತಾನೆ ಹೇಳ್ಬೋದು. ನಂತರ ಹೂಗಳ ಗಾತ್ರ ಕುಸಿತ ಹೋಗುತ್ತೆ. ಯಾವಾಗ್ಲೂ ಸಂಜೆ ವೇಳೆಯಲ್ಲಿ ಕೊಯ್ಲು ಮಾಡೋದು ಸೂಕ್ತ ಅಂತಾನೆ ಹೇಳ್ಬೋದು. ಕೊಯ್ಲು ಮಾಡುವಾಗ ಹೂಗಳ ಜೊತೆ ಸ್ವಲ್ಪ ದೇಟು ಉಳಿಯಂತೆ ನೋಡ್ಕೊಳ್ಬೇಕು. ಮಳೆ ಅಥವಾ ಮಂಜು ಸುರಿತಿದ್ದರೆ ಕೊಯ್ಲು ಮಾಡೋದಕ್ಕೆ ಹೋಗ್ಬಾರ್ದು ಸರ್. ಪ್ರತಿ ಹೆಕ್ಟೇರಿಗೆ ನಾವು ಸರಾಸರಿ 8-10 ಟನ್ ಹೂಗಳ ಇಳುವರಿಯನ್ನ ತೆಗಿಬಹುದು ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಈಗ ರೈತರು ಈಗ ಚೆಂಡುವನ್ನ ಬೆಳೀತಾರೆ, ಯಾವ ಹಂತದಲ್ಲಿ ಕಟಾವು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊಂದಲ ಆಗುತ್ತೆ ಸರ್. ಏನಾಗುತ್ತೆ ಅಂದ್ರೆ ನಾವು ಯಾವಾಗ್ಲೂ ಅಷ್ಟೇ ಚೆಂಡು ಹೂ ಅದನ್ನ ಲೂಸ್ ಫ್ಲವರ್ಸ್ ಅಂತ ಅಂತಾರೆ, ಬಿಡಿ ಹೂಗಳು ಅಂತಾನೆ ಹೇಳ್ತಾರೆ ಸರ್. ಯಾವಾಗ್ಲೂ ಅಷ್ಟೇ ಬಿಡಿ ಹೂಗಳನ್ನ ನಾವು ಪೂರ್ತಿ ಓಪನ್ ಆದಾಗ ಮಾತ್ರ ನಾವು ಅವುಗಳನ್ನ ಕಟಾವ್ ಮಾಡ್ಬೇಕು ಸರ್. ಮೊಗ್ಗಿದ್ದಾಗ ಕಟಾವ್ ಮಾಡಬಾರ್ದು. ಆದ್ರೆ ಕೆಲವೊಂದು ಹೂಗಳು ಎಸ್ಪೆಷಲಿ ಮಲ್ಲಿಗೆ ಇಂಥವನ್ನ ಮೊಗ್ಗಲ್ಲಿ ಕಟಾವ್ ಮಾಡ್ತಾರೆ, ಬಟ್ ಚೆಂಡುವನ್ನ ಪೂರ್ತಿ ಓಪನ್ ಆದಾಗ್ಲೇ ನಾವು ಕಟಾವ್ ಮಾಡ್ಬೇಕಾಗತ್ತೆ ಸರ್. ಈಗ ಸಾಮಾನ್ಯವಾಗಿ ಈಗ ಈ ಚೆಂಡುಗೆ ಏನಾದರೂ ಬೇರೆ ಕಡೆ ಹೊಸ ಹೊಸ ಮಾರ್ಕೆಟ್ಗಳು ಏನಾದರೂ ಇದಾವೆ ಮೇಡಮ್? ಸರ್, ಮಾರ್ಕೆಟ್ಗೆ ಅಂತಂದ್ರೆ ಚೆಂಡುವನ್ನ ನಾವೇನು ಹೊರ ವಿದೇಶಗಳಿಗೆಲ್ಲ ಕಳ್ಸೋದಿಕ್ಕಾಗಲ್ಲ, ನಮ್ಮ ಲೋಕಲ್ ಮಾರ್ಕೆಟ್ಗಳಲ್ಲೇ ಮಾರ್ಬೇಕಾಗತ್ತೆ. ಈಗ ಹಿರಿಯೂರ್ ಅಂದಾಗ ಹಿರಿಯೂರ್ ಲೋಕಲ್ ಮಾರ್ಕೆಟ್ ಅಲ್ಲೇ ಮಾರ್ಬೇಕಾಗತ್ತೆ. ಯಾವಾಗ್ಲೂ ಅಷ್ಟೇ, ಈ ಬಿಡಿ ಹೂಗಳನ್ನ ನಾವು ಲೋಕಲ್ ಮಾರ್ಕೆಟ್ ಅಲ್ಲೇ ಸೇಲ್ ಮಾಡ್ಬೇಕು ಸರ್. ನಾವು ಹೊರಗಡೆ ಕಳ್ಸೋದು ತುಂಬಾ ಕಷ್ಟ ಆಗತ್ತೆ, ಯಾಕೆ ಅಂದ್ರೆ ಇದರ ಶೆಲ್ಫ್ ಲೈಫ್ ಅಂದ್ರೆ ಅದರ ಜೀವ ಕೂಡ ತುಂಬಾ ಕಡಿಮೆ ಅವಧಿ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ದಿನ ಕಳೀತಾ ಹೋದಂಗೆ ಅವುಗಳು ಬಾಡಿ ಹೋಗ್ತಾ ಹೋಗುತ್ತೆ, ತುಂಬಾ ದಿನ ಇಡಕ್ಕಾಗಲ್ಲ. ಸೊ ಹಂಗಾಗಿ ನಮ್ಮ ಲೋಕಲ್ ಏನ್ ಮಾರ್ಕೆಟ್ ಇರುತ್ತಲ್ಲ ಅದರಲ್ಲೇ ನಾವು ಸೇಲ್ ಮಾಡೋದು ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಸರ್. ಈಗ ಬಹುತೇಕ ಈ ಒಂದು ಚೆಂಡುವಿನ ಬೆಳೆ ಅಂತಂದ್ರೆ ನೀರಾವರಿ ಆಶ್ರಯದಲ್ಲಿ ಮಾತ್ರ ಬೆಳೆಯಬಹುದು. ಈಗ ಖುಷ್ಕಿಯಲ್ಲಿ ಬೆಳೆಯೋದು ಸಾಕಷ್ಟು ಕಷ್ಟ ಅನ್ಸುತ್ತೆ. ಕೆಲವೊಬ್ರು ಬರೀ ಮಳೆ ನೀರಿನಲ್ಲಿ ಬೆಳೆಯೋದು ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಬೆಳಿಬೇಕಾಗುತ್ತೆ. ಈಗ ನೀರಾವರಿ ಫೆಸಿಲಿಟಿ ಇತ್ತು ಅಂದ್ರೆ ನಾವು ವರ್ಷ ಪೂರ್ತಿ ಬೆಳಿಬಹುದು. ಬಟ್ ನಾವು ಚೆಂಡು ಹೂವಿನ ವಿಷಯಕ್ಕೆ ಬಂದ್ರೆ ನಾವು ಪ್ರತಿ ವರ್ಷನೂ ನಮಗೆ ಅದೇ ಮಾರ್ಕೆಟ್ ಸಿಗೋದಿಲ್ಲ ಸರ್. ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಮಾತ್ರ ನಾವು ಮಾರ್ಕೆಟ್ ನ ಪಡ್ಕೋಬಹುದು, ಅದು ದೀಪಾವಳಿ ಮತ್ತೆ ದಸರಾ. ಹಂಗಾಗಿ ನಾವು ಮಳೆ ಕೃಷಿನೇ ಉತ್ತಮ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅದನ್ನ ಮೇ ಜೂನ್ ಅಲ್ಲಿ ನಾವು ನಾಟಿ ಮಾಡ್ತೀವಿ. ಬಟ್ ಈ ಹಿರಿಯೂರ್ ಕಂಡೀಷನ್ ಗೆ ಬಂದಾಗ ಇಲ್ಲಿ ಮಳೆ ತುಂಬಾ ಕಡಿಮೆ ಆಗುತ್ತೆ. ಸೊ ನೀರಾವರಿ ಅವಶ್ಯಕತೆ ತುಂಬಾ ಇದೆ ಸರ್. ಒಟ್ಟಾರೆ ಅಂತಂದ್ರೆ ಒಳ್ಳೆಯ ಒಂದು ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡಾಗ ಈ ಒಂದು ಚೆಂಡುವಿನ ಕೃಷಿಯಲ್ಲಿ ನಮ್ಮ ಕೃಷಿಕರು ಯಶಸ್ಸು ಗಳಿಸಬಹುದು ಅಂತ ಹೇಳ್ತೀರಾ? ಹೌದು, ಯಶಸ್ಸು ಗಳಿಸಬಹುದು ಸರ್. ಯಾಕೆಂದ್ರೆ ಇದಕ್ಕೆ ಖರ್ಚು ತುಂಬಾ ಕಡಿಮೆ, ಯಾಕೆಂದ್ರೆ ಬೀಜದ ರೇಟು ಸಹ ಕಡಿಮೆ ಆಗುತ್ತೆ. ನಾವು 1 ಕೆಜಿ ಬೀಜ ತಗೋತೀವಿ ಅಂದ್ರೆ 3,000 ರೂಪಾಯಿಗೆಲ್ಲ 1 ಕೆಜಿ ಬೀಜನ ಕೊಳ್ಬಹುದು. ಇದರಲ್ಲಿ ನಾವು ಸಾಕಷ್ಟು 1.5 ಹೆಕ್ಟರ್ ಅಷ್ಟು ನಾವು ಗಿಡಗಳನ್ನ ತೆಗಿಬಹುದು ಮತ್ತೆ ನಾಟಿ ಮಾಡಬಹುದು. ಸೊ ನಮಗೆ ಖರ್ಚು ಕಡಿಮೆ, ಈಸಿಯಾಗಿ ನಾವು ವ್ಯವಸಾಯನ ಮಾಡಬಹುದು ಮತ್ತೆ ಇಳುವರಿನೂ ಅಷ್ಟೇ ಚೆನ್ನಾಗಿ ತೆಗಿಬಹುದು. ಮತ್ತೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಫೆಸಿಲಿಟಿ ತುಂಬಾ ಹೆಚ್ಚಾಗಿ ಇದೆ ಈ ಚೆಂಡು ಹೂವಾಗೆ. ಹಾಗಾಗಿ ನಾವು ಚೆಂಡು ಹೂವನ್ನ ಆರಾಮಾಗಿ ಬೆಳಿಬಹುದು ಅಂತಾನೆ ಹೇಳ್ಬಹುದು ಸರ್. ಈಗ ಎಲ್ಲೇ ಒಂದ್ ಕಡೆ ಈ ವರ್ಷ ನಮ್ಮ ರೈತರು ಚೆಂಡು ಹೂ ಬೆಳಿತಾರೆ, ಈಗ ಮುಂದಿನ ಬಾರಿ ಮತ್ತೆ ನಾವು ಚೆಂಡು ಹೂವನ್ನ ಬೆಳಿಬೇಕು ಮುಂಗಾರಿಗೆ ಅಂತಂದ್ರೆ, ಅವರು ಬೆಳೆದಂತ ಹೂವಿನಲ್ಲಿ ಕೆಲವೊಂದು ಹೂಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬೀಜ ಮಾಡಿಕೊಂಡು ಸಸಿ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ? ಹೌದು ಸರ್, ಅದರಲ್ಲಿ ವೆರೈಟಿ ಅಂತ ಬರ್ತದೆ ಮತ್ತೆ ಹೈಬ್ರಿಡ್ ತಳಿಗಳು ಅಂತ ಬರ್ತದೆ. ಈ ಹೈಬ್ರಿಡ್ ತಳಿಗಳನ್ನ ತಗೊಂಡಾಗ ನಾವು ಬೀಜಗಳನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಸರ್, ಅವು ಬೀಜಗಳು ಹುಟ್ಟೋದಿಲ್ಲ. ತಳಿಗಳು ಅಂತಾನೆ ಬರ್ತವೆ, ವೆರೈಟೀಸ್. ಅದರಲ್ಲೂ ನಮ್ಮ ಈ ಪಬ್ಲಿಕ್ ಸೆಕ್ಟರ್ಸ್ ಅಂದ್ರೆ ನಮ್ಮ ಯೂನಿವರ್ಸಿಟಿಗಳಾಗಿರ್ಬೋದು ಅಥವಾ ರಿಸರ್ಚ್ ಸ್ಟೇಷನ್ಗಳಾಗಿರ್ಬೋದು, ಇದರಲ್ಲಿ ಕೊಡ್ತಕ್ಕಂತ ಬೀಜಗಳೇನಿರ್ತಾವಲ್ಲ ಸರ್, ಅವನ್ನ ನಾವು ಮತ್ತೆ ಡೆವಲಪ್ ಮಾಡಬಹುದು. ಅದೇ ನಾವು ಹೈಬ್ರಿಡ್ ತಳಿಗಳಾದ್ರೆ ಬೀಜಗಳನ್ನ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಸರ್, ಅವುಗಳನ್ನ ಆ ಕ್ಷಣಕ್ಕೆ ತಂದು ಹಾಕಬೇಕು, ನಂತರ ಮತ್ತೆ ಅದೇ ಬೀಜಗಳನ್ನ ಮತ್ತೆ ಕೊಂಡ್ಕೊಂಡು ಬಂದು ಹಾಕ್ಬೇಕಾಗತ್ತೆ. ಅದೇ ವೆರೈಟಿಗಳಾದ್ರೆ ಉತ್ತಮ ಅಂತಾನೆ ಹೇಳ್ಬೋದು ಸರ್. ಈಗ ನಮಗೆ ಪ್ರೈವೇಟ್ ಕಂಪ್ನಿಗಳು ಏನ್ ಕೊಡ್ತಾವಲ್ಲ ಆ ಎಲ್ಲಾ ತಳಿಗಳು ಹೈಬ್ರಿಡ್ಸ್ ಆಗಿರ್ತವೆ ಸರ್, ಅವನ್ನ ನಾವು ಮತ್ತೆ ಮತ್ತೆ ಬೀಜಗಳನ್ನ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ನಮ್ಮ IAHR ಇರ್ಬೋದು, IAR ಇರ್ಬೋದು, ಈ ತರ ನಮ್ಮ ಸೆಕ್ಟರ್ಸ್ ಏನಿದಾವಲ್ಲ ಅಲ್ಲಿ ನಮಗೆ ತಳಿಗಳನ್ನ ಕೊಡ್ತಾರೆ. ಆ ತಳಿಗಳಿಂದ ನಾವು ಮತ್ತೆ ಬೀಜಗಳನ್ನ ಮರುತ್ಪಾದನೆ ಮಾಡಬಹುದು ಅಂತಾನೆ ಹೇಳ್ಬೋದು ಸರ್. ಒಟ್ಟಾರೆ ಯಾವುದೇ ಒಂದು ಹೂವಿನ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿಕರಿಗೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತೀರಾ? ಸರ್, ನನ್ನ ಫೋನ್ ನಂಬರ್ ಅನ್ನ ತೆಗೆದುಕೊಳ್ಳಿ. ಮತ್ತೆ ನಮ್ಮ ಕಾಲೇಜಲ್ಲಿ ತೋಟಗಾರಿಕೆ ವಿಭಾಗ ಅದರಲ್ಲೂ ಪುಷ್ಪಶಾಸ್ತ್ರ ವಿಭಾಗದಲ್ಲಿ ನಾನು ಯಾವಾಗ್ಲೂ ಅವೈಲೇಬಲ್ ಇರ್ತೀನಿ. ನನ್ನ ಫೋನ್ ನಂಬರ್ ಬಂದು 8095836162. ಒಳ್ಳೇದು ಮೇಡಮ್, ಇಲ್ಲೇ ತನಕ ಈ ಒಂದು ಚೆಂಡು ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಚೆಂಡು ಹೂವಿನ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಲತಾ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನು ಜಾರಿಗೆ ತಂದಿದೆ. ಸಿಂಚಾಯಿ ಮೇ ಭೀ ಸೈಂಟಿಫಿಕ್ ಆರ್ ಟೆಕ್ನಾಲಜಿಕಲ್ ಅಪ್ರೋಚ್ ಲಗಾತಾರ ಉಸ್ಮೆ ಸುಧಾರ ಹೋ ರಹಾ ಹೈ ಉಸ್ಕೋ ಅಪನಾಯಾ ಜಾ ರಹಾ ಹೈ ಪರ್ ಡ್ರಾಪ್ ಮೋರ್ ಕ್ರಾಪ್ ಇಸ್ ಮಂತ್ರ ಕಿ ಭಾವನಾ ಪರ್ ಕಾಮ್ ಕರ್ತೆ ಹುಯೆ ಮೈಕ್ರೋ ಇರಿಗೇಷನ್ ಪರ್ ಫೋಕಸ್ ಕಿಯಾ ಗಯಾ ಡ್ರೀಪ್ ಯಾ ಸ್ಪ್ರಿಂಕ್ಲರ್ ಇರಿಗೇಷನ್ ಕೋ ಪ್ರಮೋಟ್ ಕಿಯಾ ಗಯಾ. ಸೂಕ್ಷ್ಮ ನೀರಾವರಿ ಯೋಜನೆ ಪದ್ಧತಿಯಿಂದ ಜಲ ಸಂಪನ್ಮೂಲವನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತಿದೆ. ಇದರಿಂದ ನೀರಿನ ಸಮರ್ಥ ಬಳಕೆ ಸಾಧ್ಯವಾಗುತ್ತಿದೆ. ಸೂಕ್ಷ್ಮ ನೀರಾವರಿಯಿಂದ

ವೃಕ್ಷಕ್ಕೆ